ಕೀರ್ತಿ ತರು ಈ ನಾಡಿಗೆ. ಹೆಣ್ಣು ಒಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಕೇಳುಗರೆ, ಇದೇ ಮಂಗಳವಾರ ದಿನಾಂಕ 14/6/2022 ಸಂಜೆ 6:51 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಕಿಸಾನ್ ವಾಣಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಬೆಳೆ ವಿಮೆ. ಭಾಗವಹಿಸುವರು ಶ್ರೀ ಶರಣಪ್ಪ ಮುದ್ಗಲ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು, ವಿಜಯನಗರ ಜಿಲ್ಲೆ. ತಪ್ಪದೇ ಕೇಳಿ, ಭಾಗವಹಿಸಿ. ಕಿಸಾನ್ ವಾಣಿ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಇದೇ ದಿನಾಂಕ 14/6/2022 ಮಂಗಳವಾರ ಸಂಜೆ 6:51 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಶಿಕ್ಷಣ ಎಲ್ಲರ ಹುಟ್ಟಿನ ಹಕ್ಕು, ಸುಲಕ್ಷಣ ಬದುಕಿಗೆ ಕವಚದ ಹುಕ್ಕು. ಶಿಕ್ಷಣ ಎಲ್ಲರ ಹುಟ್ಟಿನ ಹಕ್ಕು, ಸುಲಕ್ಷಣ ಬದುಕಿಗೆ ಕವಚದ ಹುಕ್ಕು. ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು, ಅದನ್ನು ಕಸಿದುಕೊಳ್ಳುವುದು ಅಪರಾಧ. ವನ್ಯಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರಿಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಕೂಲಿಗೆ ಕಳಿಸದಿರು ಮಗು ಜೋಪಾನ, ಶಾಲೆಗೆ ಕಳಿಸಲು ಬದುಕು ಸೋಪಾನ. ಊರಿಗೊಂದು ಶಾಲೆ ಹಸನಾದ ಜೀವನ, ಸಾಕ್ಷರನಾದರೆ ಅದು ಭಾರತ ಸನ್ಮಾನ. ಅದು ಮಕ್ಕಳನ್ನು ಮನೆ ಕೆಲಸಕ್ಕಿಟ್ಟುಕೊಳ್ಳುವುದು ಅಪರಾಧ. ಅವರನ್ನ ಶಾಲೆಗೆ ಕಳುಹಿಸಿ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ, ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242 8700014242. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಇನ್ನು ಮುಂದೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಈ ಕಾರ್ಯಕ್ರಮದಲ್ಲಿ ದೇಶ ಕಟ್ಟುವಲ್ಲಿ ಇಂಜಿನಿಯರ್ಗಳ ಪಾತ್ರ, ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನ ಕೇಳುವಿರಿ.